ತಾಜಾ ಸೊಪ್ಪಿನ ತರಕಾರಿಗಳು ಸಿ ಜೀವಸತ್ವ ಒದಗಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇಷ್ಟೊಂದು ಪೋಷಕಾಂಶಗಳನ್ನು ಹೊಂದಿರುವ ಹಸಿರು ಸೊಪ್ಪಿನ ತರಕಾರಿಗಳನ್ನು ಪೋಷಕಾಂಶಗಳು ಹಾಳಾಗದಂತೆ ಸಂಸ್ಕರಣೆ ಮಾಡಿ ಉಪಯೋಗಿಸುವುದು ಅವಶ್ಯಕವಾಗಿದೆ. ನೀರಿನಲ್ಲಿ ಉಪ್ಪು ಹಾಕಿ ಸೊಪ್ಪುಗಳನ್ನು ನೀರಿನಲ್ಲಿ ನೆನೆಸಿ 5-6 ನಿಮಿಷ ಬಿಟ್ಟು ಮತ್ತೆ ಆ ನೀರನ್ನು ಬದಲಾಯಿಸಿ 2-3 ಬಾರಿ ತೊಳೆಯಬೇಕು. ಹೀಗೆ ಮಾಡುವುದರಿಂದ ಸೊಪ್ಪಿನ ಮೇಲಿರುವ ಮಣ್ಣು, ಸೂಕ್ಷ್ಮಾಣು ಜೀವಿಗಳು, ಕೀಟಗಳ ಮೊಟ್ಟೆಗಳು ನಾಶವಾಗುತ್ತೆ. ಸೊಪ್ಪಿನ ತರಕಾರಿಯನ್ನು ಹೆಚ್ಚಿ ನಂತರ ತೊಳೆಯಬಾರದು. ಉದಾಹರಣೆಗೆ ಸಬ್ಬಕ್ಸಿ ಸೊಪ್ಪನ್ನು ಹೆಚ್ಚಿ ತೊಳೆಯಬಾರದು. ಎಲ್ಲ ಸೊಪ್ಪಿನ ತರಕಾರಿಗಳನ್ನು ಸಾಧ್ಯವಾದಷ್ಟು ಕಡಿಮೆ ನೀರನ್ನು ಬಳಸಿ ಪಾತ್ರೆ ಮುಚ್ಚಿ ಕಡಿಮೆ ಸಮಯದವರೆಗೆ ಬೇಯಿಸಬೇಕು. ಸೊಪ್ಪನ್ನು ಬೇಯಿಸಿದ ನೀರನ್ನು ಸಾಂಬಾರು, ಸೂಪ್ ತಯಾರಿಸಲು ಉಪಯೋಗಿಸಬೇಕು. ಸೊಪ್ಪಿನ ಹೆಸರಿನಲ್ಲಿ ಲವಣಗಳಾದ ಸುಣ್ಣ, ಕಬ್ಬಿಣ, ನೀರಿನಲ್ಲಿ ಕರಗುವ ಜೀವಸತ್ವಗಳು ಬೆರೆತಿರುತ್ತವೆ. ಆದ್ದರಿಂದ ಹೆಸರನ್ನು ಉಪಯೋಗಿಸುವುದು ಅವಶ್ಯ. ಹಸಿರು ಸೊಪ್ಪಿನ ತರಕಾರಿಗಳನ್ನು ತಾಜಾ ರೂಪದಲ್ಲಿ ಅಂದರೆ ಪಚಡಿ ರೂಪದಲ್ಲಿ ಪಲ್ಯ, ಸಾಂಬಾರ್, ಚಟ್ನಿ ಹಾಗೂ ಪರೋಟಗಳಲ್ಲಿ ಕೂಡ ಉಪಯೋಗಿಸಬಹುದು. ಇದುವರೆಗೆ ಉತ್ತಮ ಆರೋಗ್ಯಕ್ಕಾಗಿ ಸೊಪ್ಪಿನ ತರಕಾರಿಗಳ ಬಳಕೆ ಈ ಕುರಿತು HP ಯಶೋಧ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ರೈತ ಮಿತ್ರರೇ, ಈಗ ಕೇಳೋಣ ಹವಾಮಾನ ವರದಿ ಶಾಂತಪ್ಪ ದೋತರಗಾವಿ ಅವರಿಂದ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನಿವಾಗ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಒಂದು ಲಭ್ಯವಿರುವ ಮಾಹಿತಿ ಪ್ರಕಾರ ಮುಂದಿನ ಒಂದು ವಾರದಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೂ ಅಲ್ಲಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆಗಳಿದ್ದಾವೆ. ಈ ಮುಂಗಾರಿನ ಹಂಗಾಮಿನಲ್ಲಿ ನಮಗೆ ಪ್ರಾರಂಭ ಅಂದ್ರೆ ಈ ವರ್ಷದಲ್ಲಿ ಸುಮಾರು 10-12 ದಿವಸ ಮುಂಚಿತವಾಗಿ ನಮಗೆ ಒಳ್ಳೆ ಮುಂಗಾರು ಮಳೆ ಪ್ರಾರಂಭವಾಯಿತು. ಅದಾದ ಮೇಲೆ ನಮಗೆ ಇತ್ತಿತ್ತಲೆ ಅಂದ್ರೆ ಸುಮಾರು 1 ವಾರದಿಂದ ನಮಗೆ ಮಳೆಯ ಕೊರತೆಯನ್ನ ಎದ್ದು ಕಾಣ್ತಾ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ಅತಿಯಾದ ಈ ಮಳೆಯ ಕೊರತೆಯನ್ನ ನಾವು ನೋಡಿದ್ದೇವೆ. ಕೆಲವೊಂದು ಕಡೆ ಸರಾಸರಿ ಎಷ್ಟು ಮಳೆ ಆಗಿದ್ದ ಒಂದು ದಾಖಲೆಗಳು ಇದಾವೆ. ಹಾಗೆ ಮುಂದಿನ ಒಂದು ವಾರದ ನೋಡೋದಾದ್ರೆ ನಮಗೆ ಸಾಧಾರಣದಿಂದ ಮಧ್ಯಮ ಅಲ್ಲಲ್ಲಿ ಮಳೆ ಆಗ್ಬಹುದು. ಹಾಗೆ ಗಾಳಿಯು ಸುಮಾರು 12-13 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆ ಇದೆ. ಹಾಗೆ ಮತ್ತೆ ಅತಿ ಉಷ್ಣಾಂಶದಲ್ಲಿ ಸುಮಾರು 32-33 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುವ ಸಾಧ್ಯತೆ ಇದೆ. ಅಲ್ಲಲ್ಲಿ ನಮಗೆ ಸರಿಸುಮಾರಾಗಿ ಮೋಡ ಕವಿದ ವಾತಾವರಣ ಅಂತ ಅಂದ್ರೆ ಒಣೆ ಗಾಳಿ ಬೀಸುವ ಸಾಧ್ಯತೆಗಳಿದ್ದಾವೆ. ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ರೈತ ಬಾಂಧವರು ಆಲ್ರೆಡಿ ಬಿತ್ತನೆ ಮಾಡಿರುವ ಒಂದು ಪ್ರದೇಶಗಳಲ್ಲಿ ನೀರಿನ ಒಂದು ಅಂದ್ರೆ ತೇವಾಂಶದ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ಅದಕ್ಕಾಗಿ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಮ್ಮ ಭೂಮಿಯಲ್ಲಿರುವ ತೇವಾಂಶವನ್ನು ಕಾಪಾಡಿಕೊಳ್ಳುವ ಹಾಗೆ ಎಡೆಕುಂಟೆಗಳನ್ನು ಹೊಡೆಯಬೇಕು. ಹಾಗೆ ಕಸದ ಒಂದು ಹೊದಿಕೆಯನ್ನ ಮಾಡಿಕೊಂಡು ಮಣ್ಣಿನಲ್ಲಿರುವ ತೇವಾಂಶವನ್ನು ಗಾಳಿಗೆ ಆರಿ ಆಗದೇ ಇರುವ ಹಾಗೆ ನೋಡಿಕೊಳ್ಬೇಕಾಗತ್ತೆ. ಮತ್ತೆ ಇನ್ನೂ ಬಿತ್ತನೆ ಮಾಡಬೇಕೆಂದಿರುವ ರೈತ ಬಾಂಧವರು ಸ್ವಲ್ಪ ಮಟ್ಟಿಗೆ ತಾವು ವೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಬಿತ್ತನೆಗೆ ಬೇಕಾಗಿರುವ ಒಂದು ಹಸಿ ಆಗುವವರೆಗೂ ಸಹ ತಾವು ಬಿತ್ತನೆ ಮಾಡಬಾರ್ದು. ಅದಾದ್ಮೇಲೆ ತಾವು ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬಹುದು. ಇನ್ನು ನಾವು ತೊಗರಿಯನ್ನ ಬಿತ್ತನೆ ಮಾಡಬಹುದು. ಈ ತೊಗರಿಗೆ ಬಿತ್ತನೆ ಮಾಡ್ಲಿಕ್ಕೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ತಳಿಗಳನ್ನ ಬಿಡುಗಡೆ ಮಾಡಿದರೆ ಸೊ ಆತರ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಒಣ ಭೂಮಿ ಅಥವಾ ಮಡ್ಡಿ ಭೂಮಿ ಅಂತ ಏನು ಹೇಳ್ತೀವಲ್ಲ ಅಂತಹ ಒಂದು ಭೂಮಿಗೆ ನಾವು TS3R ಅಂತ ಹೇಳ್ತೀವಿ. ಅದು ಮಳೆ ಆಧಾರಿತ ಒಂದು ತಳೆ. ಸೊ ಆ ತಳೆಯನ್ನ ತಾವು ಬಿತ್ತನೆ ಮಾಡಬಹುದು. ಮತ್ತು ಸ್ವಲ್ಪ ಮಟ್ಟಿಗೆ ಕಪ್ಪು ಭೂಮಿ, ಮಳೆ ನೀರನ್ನು ಹಿಡಿದುಕೊಳ್ಳುವಂತ ಒಂದು ಶಕ್ತಿ ಇರುವ ಭೂಮಿ, ಆಮೇಲೆ 1 ಅಥವಾ 2 ನೀರಿನ ಒಂದು ಲಭ್ಯತೆ TRG 152, 158 ಅಂತಿದ್ದಾವೆ, ಅಂತಹ ಒಂದು ತಳಿಗಳನ್ನ ತಾವು ಬಿತ್ತನೆಗೆ ಉಪಯೋಗ ಮಾಡ್ಕೋಬೇಕು. ಬಿತ್ತುವ ಸಮಯದಲ್ಲಿ ತಾವು ಬೀಜೋಪಚಾರವನ್ನ ಮಾಡಬೇಕಾಗತ್ತೆ ರೈಜೋಬಿಯಂದಿಂದ. ಸೊ ಈ ರೀತಿ ರೈಜೋಬಿಯಂಲಿಂದ ತಾವು ಬೀಜೋಪಚಾರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ತಾವು ಬೆಳೆಗೆ ಹಾಕುವ ಒಂದು ಸಾರಜನಕದ ಪ್ರಮಾಣವನ್ನ ಸರ್ಕಾರಿ ಗೊಬ್ಬರದಿಂದ ಏನು ಹಾಕ್ತಾ ಇರ್ತಿರಲ್ಲ ಅಂತ ಸಾರಜನಕವನ್ನು ನಾವು ಕಡಿಮೆ ಹಾಕ್ಬಹುದು. ಆ ಒಂದು ರೈಜೋಬಿಯಂ ಏನ್ ಮಾಡುತ್ತೆ, ವಾತಾವರಣದಲ್ಲಿರುವ ಸಾರಜನಕವನ್ನ ಸ್ಥಿರೀಕರಿಸಿ ಬೆಳೆಗಳಿಗೆ ಲಭ್ಯವಾಗುವ ಹಾಗೆ ಅದು ನೋಡಿಕೊಳ್ತೈತೆ. ಸೊ ಆದ್ದರಿಂದ ತಾವು ರೈಜೋಬಿಯಂ ಅಣುಜೀವಿಯಿಂದ ಬಿತ್ತನೆ ಸಮಯದಲ್ಲಿ ತಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಹಾಗೆ ಒಂದು ಮುಂಗಾರಿನ ಬೆಳೆಗಳಲ್ಲಿ ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ನಾವು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ಮತ್ತೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಏನಾಗುತ್ತೆ, ಅವಾಗವಾಗ ನಮಗೆ ಮಳೆಯ ಕೊರತೆ ಆದಾಗೆ ಆ ಒಂದು ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ. ಸೊ ತಾವು ಈ ತರ ಮಾಡಬೇಕು. ಹಾಗೆ ಸೂರ್ಯಕಾಂತಿ ಬಿತ್ತನೆ ಮಾಡಬೇಕೆಂದಿರುವ ರೈತ ಬಾಂಧವರು ಜೂನ್ ಮತ್ತು ಜುಲೈ ಪ್ರಾರಂಭಿಕ ಒಂದು ಜೂನ್ದಲ್ಲಿ ಬಿತ್ತನೆ ಮಾಡುವ ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರೆ, ಅದಕ್ಕೆ ಸರ್ವಸಾಮಾನ್ಯವಾಗಿ ನಮಗೆ ನಂಜಾಣು ರೋಗ ಬರುವ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನ ತಾವು ಬಿತ್ತನೆಗೆ ಬಳಸ್ಕೊಳ್ಬಹುದು. ಹೌದು, ಯಾವ್ದಪ್ಪ ಅಂದ್ರೆ RSFH 1887 ಅಂತ ಇದೆ. ಸೊ ಈ ರೀತಿ ನಂಜಾಣು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಒಂದು ತಳಿಯನ್ನ ತಾವು ಈಗ ಬಿತ್ತನೆ ಮಾಡುವ ರೈತ ಬಾಂಧವರು ಸೆಲೆಕ್ಟ್ ಮಾಡಿಕೊಂಡು ತಾವು ಬಿತ್ತನೆಯನ್ನ ಮಾಡಬಹುದು. ಬಿತ್ತುವುದಕ್ಕಿಂತ ಮುನ್ನ ನಾವು ಸೂರ್ಯಕಾಂತಿ ಬೀಜವನ್ನ ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ 5 ಗ್ರಾಂ ಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, 70 WS ರೂಪದಲ್ಲಿರುತ್ತೆ. ಅದರಿಂದ ನಾವು ಈ ಒಂದು ಕೀಟನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ನಮಗೆ ಪ್ರಾರಂಭಿಕ ಹಂತದಲ್ಲಿ ಏನು ಕೀಟಗಳ ಬಾಧೆಯನ್ನ ತಡೆಗಟ್ಟಬಹುದು. ಹಾಗೆ ನಾವು ಈಗ ಸರ್ವಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂತಂದ್ರೆ, ಕೆಲವೊಂದು ಮುಂಗಾರಿನ ಒಂದು ಪ್ರಾರಂಭಿಕ ಹಂತದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳು ಬರುವ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ತಾವು ಲಸಿಕೆಗಳನ್ನ ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗುತ್ತೆ. ಮತ್ತೆ ದನಕರೆಗಳಿಗೆ ಬೇಕಾಗಿರುವ ಮೇವಿನ ಬೆಳೆಗಳನ್ನು ಸಹ ತಾವು ಬೆಳೆಯಬೇಕು. ಹಾಗೇನೆ ಈ ಒಂದು ಹತ್ತಿ ಬೆಳೆಯಲ್ಲಿ ಮುಖ್ಯವಾಗಿ ತಾವು ಬಿತ್ತನೆ ಮಾಡುವುದು ಅಥವಾ ಬೀಜವನ್ನ ಊರ್ತಾ ಇರ್ತಿರಲ್ಲ, ಅಂತ ಒಂದು ಹೊಲದಲ್ಲಿ ಏನಾದ್ರೂ ಜಾಸ್ತಿ ಕಳೆ ಕಾಣಿಸ್ತಪ್ಪ ಅಂತಂದ್ರೆ, ಕಳೆ ಬರ್ತೈತೆ ಅಂತ ಅನಿಸ್ತಂದ್ರೆ, ತಾವು ಏನ್ ಮಾಡ್ಬೇಕು, ಬಿತ್ತುವ ಸಮಯದಲ್ಲಿ ಕಳೆನಾಶಕವನ್ನ ಉಪಯೋಗ ಮಾಡಬಹುದು. ಪೆಂಡಿಮಿಥಿಲಿನ್ ಅಂತ ಸಿಗುತ್ತೆ, ಅದು 38.7 CS ರೂಪದಲ್ಲಿ ಇರುತ್ತೆ. ಅದನ್ನ ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಪ್ರತಿ ಎಕರೆಗೆ ಸಿಂಪರಣೆಯನ್ನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಪ್ರಾರಂಭಿಕ ಹಂತದಲ್ಲಿ ಬರುವ ಕಳೆಗಳ ಅಥವಾ ಕಸ ಅಂತ ಹೇಳ್ತೀವಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು. ಹಾಗೇನೆ ಹತ್ತಿಗೆ ನಾವು ರಾಸಾಯನಿಕ ಗೊಬ್ಬರವನ್ನ ಬಿತ್ತುವ ಸಮಯದಲ್ಲಿ ಸುಮಾರು 72 ಕಿಲೋಗ್ರಾಂ ಸಾರಜನಕ, 32 ಕಿಲೋಗ್ರಾಂ ಫಾಸ್ಫರಸ್ ಮತ್ತು 32 ಕಿಲೋಗ್ರಾಂ ಪೊಟ್ಯಾಶ್ ಅಂತ ಹೇಳ್ತೀವಿ. ಈ ರೀತಿ ನಾವು ರಸಗೊಬ್ಬರಗಳ ಅಂದ್ರೆ ಸರ್ಕಾರಿ ಗೊಬ್ಬರಗಳನ್ನ ನಾವು ಬೆಳೆಗಳಿಗೆ ಉಪಯೋಗ ಮಾಡಬಹುದು. ರೈತ ಬಾಂಧವರೇ, ಕೊನೆಯದಾಗಿ ತಮ್ಗೆ ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂದ್ರೆ, ಮುಂದಿನ ಒಂದು ವಾರದಲ್ಲಿ ನಮಗೆ ಅಷ್ಟೊಂದು ಬಂದೇ ಬರುತ್ತೆ ಅಂತನ್ನೋ ಒಂದು ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದಾವೆ. ಆದ್ರೂ ಸಹ ನಮ್ಗೆ ಅಲ್ಲಲ್ಲಿ ಸಾಧಾರಣದಿಂದ ಕೂಡಿದ ಒಂದು ಮಳೆ ಬರುವ ಸಾಧ್ಯತೆಗಳಿದಾವೆ. ಈ ರೀತಿ ಒಂದು ಮಳೆಯನ್ನ ಆಧರಿಸಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತ ಹೇಳಿ ನನ್ನ ಒಂದೆರಡು ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದೂತ್ರಗಾವಿ ಅವರಿಂದ ಹವಾಮಾನ ವರದಿಯನ್ನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.